ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಶಿವಲಿಂಗ್ ಅವರೇ. ನಮಸ್ಕಾರ. ಅದೇ ತರ ಮುಂದಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಇರ್ತದೆ, ಅಲ್ಲಿ ಭೇಟಿಯಾಗೋಣ. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದುವರೆಗೂ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಕೃಷಿ ರಂಗದಲ್ಲಿ ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ವರ್ಧನೆ ಮತ್ತು ಮೇಲುಕಸಿ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾ ಶಿವಲಿಂಗ ಬಿಆರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ಸಹಕಾರ ದೀಪಾಂಜಲಿ ರಾವ್, ಗ್ರೀಷ್ಮಾ ಆರ್ ಮತ್ತು ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಹೆಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಮೂಲತಃ ಪಾಲೂರು ಗ್ರಾಮತ್ರ ಗ್ರಾಮ ಕರಳಾನ, ಬೆಂಗಳೂರು ರಾಮಮೂರ್ತಿ ನಗರ ಕೆಎಂ ಗಾರ್ಡನ್ ಲುವಾ ಸೈಂಜ, ಮಂದನೆರವಂಡ ರತನ್ ಚಂಗಪ್ಪ ಅಯ್ಯಂಗ ತಂಡ 51ನೇ ಬೈತಲ್ ಇಂದು ಮರಣಪಟ್ಟಿತ್ತು. ಮಂದನೆರವಂಡ ರತನ್ ಚಂಗಪ್ಪ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪಲಕ 11 ಗಂಟೆಗೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂಲು ನಡಪ. ಮೈತಾಡಿ ಗ್ರಾಮತ್ರ ಬೋಳಕುಟ್ಟಡ ಅಪ್ಪಣ್ಣ ಭೀಮಾ ಅಯ್ಯಂಗ ಇಂದು ಮರಣಪಟ್ಟಿತ್ತು. 91 ಬೈತ್ರ ಬೋಳಕುಟ್ಟಡ ಅಪ್ಪಣ್ಣ ಭೀಮಾ ಎಂಗಡ ಆಖಿರಿ ಕಾರ್ಯ ನಾಳೆ 12:30 ಗಂಟೆಗೆ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ರಂಗಸಮುದ್ರ ಗ್ರಾಮದ ಉಳುವಾರನ ಸೋಮಯ್ಯ ಬಾಬು ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಉಳುವಾರನ ಸೋಮಯ್ಯ ಬಾಬು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ರಂಗಸಮುದ್ರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಹೆಣ್ಣು ಜನ ಅಂತ ಹೇಳಿದ್ರೆ ಶಕ್ತಿ ಸ್ವರೂಪ ಇದ್ದಂಗೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ದೌರ್ಜನ್ಯ ಆಗ್ತಾ ಉಟ್ಟು ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಕ್ಕಿದೆ ಅಲ್ಲಿ ದೇವತೆಗ ಇದ್ದವೇತ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ಶುಭಾ ಅವು ಸಲಹೆ ಕೊಟ್ಟು. ರಾಷ್ಟೀಯ ಮಹಿಳಾ ಆಯೋಗ, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದ ಇಂದು ನಡೆದ ಪ್ಯಾಟನ ಬಾಲಭವನಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು ವಿಧಾನ ಸೇ ಸಮಾಧಾನ್ ಕಾರ್ಬಾರ್ನ ಉದ್ಘಾಟಿಸಿ ಅವು ಮಾತಾಡ್ದು. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒತ್ತು ನೀಡೋಕ್ಕೂ ವಿಶೇಷ ಆಗಿ ಕಾನೂನು ಕಾರ್ಯಕ್ರಮ ಕೂಡ ಉಟ್ಟು ಇದನ್ನು ಬಳಸಿಕನಕೃತ ಅವು ಕಿವಿಮಾತು ಕೊಟ್ಟು. ಮಾನಸಿಕ ಆಗಿ ಮತ್ತೆ ದೈಹಿಕ ಆಗಿ ಹಿಂಸೆಗೆ ಒಳಪಟ್ಟರೆ ಅವಕ್ಕೆ ವೈದ್ಯಕೀಯ ಸೇವೆ, ಪೊಲೀಸ್ ಸೇವೆ, ಕಾನೂನು ಸೇವೆ ಎಲ್ಲವೂ ಪಡ್ಕನಕ, ಹಂಗೆ ಮಹಿಳಾ ಸೇವಾವಾಣಿ 181 ಅವಶ್ಯ ಸೇವೆಗಳನ್ನ ಪಡ್ಕನಕೃತ ಅವು ಮಾತಾಡ್ದು. ಈ ಕಾರ್ಬಾರ್ಲಿ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಅಧಿಕಾರಿ ಸುಮತಿ ಅವು ಕೂಡಿಯಾಡಿದ್ದು. ಪ್ಯಾಟನ ಕೋಟೆ ಅಂಗಳದ ಗಾಂಧಿ ಮೈದಾನಕ್ಕೆ ಮುಟ್ಟ ಸಿರಿಧಾನ್ಯ ನಡಿಗೆ ಕಾರ್ಬಾರ್ನ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಉದ್ಘಾಟನೆ ಮಾಡಿದ್ದು. ಹಂಗೆ ಪಾಕ ಪೈಪೋಟಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಈ ಪೈಪೋಟಿನ ಭಾಗವಹಿಸಿದ ರೈತ ಹೆಣ್ಣು ಮಕ್ಕಳಿಗೆ ಜಿಲ್ಲಾ ಪಂಚಾಯತ್ ಕಡೆಯಿಂದ ಸಹಾಯಧನ ನೀಡಿ ಮಾರಾಟಕ್ಕೆ ಸಂಪರ್ಕ ಕಲ್ಪಿಸುವ ಹಂಗೆ ಸಹಕಾರಿ ನೀಡಿಕೆ ತಿಳಿಸಿದವು. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಂಗಳಲ್ಲಿ ಏರ್ಪಡಿಸಿದ ಸಿರಿಧಾನ್ಯ ಪಾಕ ಪೈಪೋಟಿಲಿ 5 ತಾಲೂಕಿಂದ ಒಟ್ಟಾರೆ 15 ಸ್ಪರ್ಧಿಗ ಭಾಗವಹಿಸಿ 90 ಜಾಸ್ತಿ ತಿನಿಸುಗಳನ್ನ ಪ್ರದರ್ಶಿಸಿದವು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇದ್ದ ಗ್ರಾಮ ಆಡಳಿತ ಅಧಿಕಾರಿಗಳ ಚಾಕ್ರಿಗೆ ಭರ್ತಿ ಮಾಡ್ಕೊಂಬಕ್ಕೆ ಈಗಾಗಲೇ ಪರೀಕ್ಷೆ ನಡೆಸಲಾಗಿತ್ತು. ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇದ್ದ ಚಾಕ್ರಿಗೆ ಈ ಪೈಕಿ 6 ಗ್ರಾಮ ಆಡಳಿತ ಅಧಿಕಾರಿಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿನ ಇಂದು ಕೊಡಗು ಜಿಲ್ಲಾ ವೆಬ್ಸೈಟ್ಲಿ ಪ್ರಕಟಿಸಲಾಗುತ್ತು. ಆಯ್ಕೆ ಆದ ಅಭ್ಯರ್ಥಿಗ ಮೂಲ ದಾಖಲಾತಿಯೊಟ್ಟಿಗೆ 2025 ಜನವರಿ 8 ಜಿಲ್ಲಾಧಿಕಾರಿಗಳ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಕಚೇರಿ ಸಭಾಬಾಡಲಿ ಹಾಜರಾಗುವಂಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾಧಿಕಾರಿಗಳ ಆಡಳಿತ ಶಾಖೆನ ಸಂಪರ್ಕಿಸಕ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಚೊಕ್ಕಾಡಿ ಎನ್ ಅಪ್ಪಯ್ಯ ಅವು ಆಯ್ಕೆಯಾಗೋಳು. ಪ್ಯಾಟೆನ ಗೌಡ ಸಮಾಜದಲ್ಲಿ ನಡೆದ ಸಂಘದ ಸಭೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಉಪಾಧ್ಯಕ್ಷರಾಗಿ ಶೆಟ್ಟಿ ಜನ ಗಣಪತಿ, ಕಾರ್ಯದರ್ಶಿಗ ಪುದಿಯ ನೆರವನ ರೇವತಿ, ಖಜಾಂಜಿ ಆಗಿ ಕುಯ್ಯಮುಡಿ ಅಶ್ವಿನಿ ಕುಮಾರ್ ಹಂಗೆ, ಸಹಕಾರ್ಯದರ್ಶಿ ಆಗಿ ಕಟೃತನ ಲಲಿತಾ ಅಯ್ಯನ್ನ ಅವು ಆಯ್ಕೆಯಾಗೋಳು. 16 ನಿರ್ದೇಶಕರುಗಳನ್ನ ಆಯ್ಕೆ ಮಾಡಲಾಗಿತ್ತು. ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳ ನಿಯಮಿತ ಮೈಸೂರು ಹಂಗೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಡೆಯಿಂದ 2024-25 ಸಾಲಿನ ಗ್ರಾಮೀಣ ರೈತ ಹೆಣ್ಣು ಮಕ್ಕಳಿಗೆ ನಾಟಿ ಕೋಳಿ ಮುರಿನ ಹಂಚಿಕೆ ಅರ್ಜಿನ ಕರೆದೊಳೋ. ತುಂಬಿಸಿದ ಅರ್ಜಿನ ಡಿಸೆಂಬರ್ 27 ಸಹಾಯಕ ನಿರ್ದೇಶಕರ ಕಚೇರಿಗೆ ಕೊಡಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಸೋಮರ್ಪೇಟೆ, ಕುಶಾಲನಗರ ಇವರಿಂದ ಕೇಳಿ ತಿಳ್ಕನಕೃತ ಪಶುಪಾಲನಾ ಮತ್ತೆ ಪಶು ವೈದ್ಯಕೀಯ ಸೇವಾ ಇಲಾಖೆನ ನಿರ್ದೇಶಕರು ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚುಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ? ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ. ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ಮಡಿಕೇರಿ ತಾಲೂಕು ಕೆನಿಡುಗಣೆ ಗ್ರಾಮ ಕೂಟುಹೊಳೆ ಶ್ರೀ ಕುಂದುಮುಂಡಿ ಮಾರಿಯಮ್ಮ ದೇವರ ಸಾನ್ನಿಧ್ಯದಲ್ಲಿರುವ ನಾಗದೇವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಪ್ರಯುಕ್ತ ಇದೇ 21 ಶನಿವಾರ ಸಂಜೆ 5 ಪ್ರತಿಷ್ಠಾ ಕಲಶ, ವಾಸ್ತುಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯ, 22 ಭಾನುವಾರ ಬೆಳಿಗ್ಗೆ ಗಣಹೋಮ, ಆಶ್ಲೇಷ ಬಲಿ, ವಿವಿಧ ಪೂಜಾ ಕಾರ್ಯ, 10:24 ಸಲ್ಲುವ ಕುಂಭಲಗ್ನದಲ್ಲಿ ನಾಗಪ್ರತಿಷ್ಠೆ, ಮಹಾ ಅಭಿಷೇಕ, 12 ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಡಿಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವರು ಲಭ್ಯರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬುಲರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ, ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್, ವಿರಾಜಪೇಟೆ.